ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲೇ ಕೇಳಿ ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಕೆಎಲ್. ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ಶಿವಮೊಗ್ಗದಲ್ಲಿ ಸಸ್ಯತಳೆ ಅಭಿವೃದ್ಧಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವತ್ತು ನಾನು ನಿಮಗೆ ತಿಳಿಸುವ ವಿಷಯವೇನೆಂದರೆ ಸೋಯಾ ಹೊರೆಯ ಬೇಸಾಯ ಕ್ರಮಗಳು. ನಿಮಗೆಲ್ಲ ತಿಳಿದಂತೆ ಸೋಯಾ ಹೊರೆಯು ಒಂದು ಎಣ್ಣೆಕಾಳು ಬೆಳೆ ಹಾಗೂ ದ್ವಿದಳ ಬೆಳೆಯಾಗಿದ್ದು, ಇದರಲ್ಲಿ 40% ಸಸಾರಜನಕ ಹಾಗೂ 20% ಎಣ್ಣೆಯನ್ನು ಒದಗಿಸುವ ಅಂಶವನ್ನು ಹೊಂದಿದ್ದು, ಇದನ್ನು ಎಲ್ಲಾ ಮಣ್ಣಿನಲ್ಲಿ ಬೆಳೆಯಬಹುದು. ಆದರೆ ಪಿಎಚ್ ಅಂದರೆ ಸಸಾರಜನಕವನ್ನು 5ಕ್ಕಿಂತ ಕಡಿಮೆ ಇರುವ ನೆಲದಲ್ಲಿ ಮಾತ್ರ ಬೆಳೆಯಲು ಸಾಧ್ಯವಿಲ್ಲ. ಇದರ ವಿಶೇಷವೆಂದರೆ ಬೇರುಗಳಲ್ಲಿ ಗಂಟುಗಳನ್ನು ಬೆಳೆಸಿ ಇದು ವಾತಾವರಣದಲ್ಲಿರುವ ಸಸಾರಜನಕವನ್ನು ಗಂಟುಗಳಿಂದ ಬೆಳೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದನ್ನು ಮಿಶ್ರ ಬೆಳೆ ಹಾಗೂ ಪರಿವರ್ತನೆ ಬೆಳೆಯಾಗಿ ಬೆಳೆಯಬಹುದು. ಕರ್ನಾಟಕ ರಾಜ್ಯದಲ್ಲಿ ಮುಂಗಾರಿನಲ್ಲಿ 3.18 ಲಕ್ಷ ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದ್ದು 2.37 ಲಕ್ಷ ಟನ್ಗಳನ್ನು ಇಳುವರಿಯಾಗಿ ಬರುತ್ತಿದ್ದು, ಪ್ರತಿ ಹೆಕ್ಟರ್ಗೆ 9.45 ಟನ್ ಇಳುವರಿ ಇದ್ದು, ಇದನ್ನು ನಾವು ಎಣ್ಣೆಕಾಳು ಹಾಗೂ ಉಪಯೋಗಿಸಬಹುದು. ಹಾಗೂ ಇದನ್ನು ನಾವು ಸಸಾರಜನಕ ಅಂಶವಿರುವುದರಿಂದ ಪ್ರೋಟೀನ್ ಆಗಿ ಉಪಯೋಗಿಸಬಹುದು. ಬೇಸಾಯ ಕ್ರಮಗಳು, ನೀರಾವರಿಯಲ್ಲಿ ವರ್ಷದ ಪೂರ್ತಿ ಇದನ್ನು ಬೆಳೆಯಬಹುದು. ಖುಷ್ಕಿ ಬೆಳೆಯಾದರೆ ಆಗಸ್ಟ್ನ ಮೊದಲನೇ ವಾರ ಬಿತ್ತುವುದು ಸೂಕ್ತವಾದ ಸಮಯ. ಭತ್ತದ ಕೂಳೆ ಜಮೀನಿನಲ್ಲೂ ನವೆಂಬರ್ ಆ್ಯಂಡ್ ಡಿಸೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಬಹುದು. ಈ ಗೊಬ್ಬರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ 1 ಎಕರೆಗೆ 2.5 ಟನ್ ಕೊಟ್ಟಿಗೆ ಗೊಬ್ಬರವನ್ನು 15 ದಿನದ ಮುಂಚಿತವಾಗಿ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಮಾಡುವ ಮುಂಚಿತವಾಗಿ ಬೀಜಗಳಿಗೆ 50 ಗ್ರಾಂ ಥೈರಾನ್ ಅಂಡ್ 25 ಗ್ರಾಂ ಕಾರ್ಬಂಡಿಜಮ್ ಶಿಲೀಂಧ್ರ ನಾಶಕಗಳನ್ನು ಉಪಚರಿಸಬೇಕು. ಬಿತ್ತನೆ ಮಾಡುವಾಗ 18 ಅಂಗುಲ ಅಂತರದಲ್ಲಿ ಪ್ರತಿ 4 ಅಂಗುಲ ಬರುವಂತೆ ಬಿತ್ತನೆ ಮಾಡಬೇಕು. ಇರುವ ತಳಿಗಳೆಂದರೆ MAU S2 ಪೂಜಾ. ಇದರ ಕಾಲಾವಧಿ 105-110 ದಿವಸಗಳಾಗಿದ್ದು, ಇದರ ಬಿತ್ತನೆಯು ಆಗಸ್ಟ್ ಮೊದಲನೇ ವಾರ, ಇಳುವರಿಯು 8-10 ಕ್ವಿಂಟಲ್ ಪರ್ ಎಕರ್ ನೀರಾವರಿಯಲ್ಲಿ ಹಾಗೂ 4-6 ಕ್ವಿಂಟಲ್ ಹೆಕ್ಟರ್ ಖುಷಿಯಲ್ಲಿ ನೀಡುತ್ತದೆ. ಮತ್ತೊಂದು ತಳಿಯಾದ KBS 23 ಅಂಡ್ KBS 79, ಇವುಗಳ ಕಾಲಾವಧಿಯು 90-95 ದಿವಸಗಳಾಗಿದ್ದು, 10-12 ಕ್ವಿಂಟಲ್ ಪರ್ ಹೆಕ್ಟರ್ ನೀರಾವರಿಯಲ್ಲಿ. ಈಗ ನಾವು ನೀರಾವರಿ ಮತ್ತು ಅಂತರ ಬೇಸಾಯದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಕಬ್ಬಿನ ಬೆಳೆಯಲ್ಲಿ ಮಿಶ್ರ ಬೆಳೆ ಹಾಗೂ ಮುಸುಕಿನ ಜೋಳದಲ್ಲಿ ಅಂತರ ಬೆಳೆಯಾಗಿ ಹಾಗೂ ಭತ್ತದ ಕೂಳೆ ಜಮೀನಲ್ಲೂ ಅಂತರ ಬೆಳೆಯಾಗಿ ಬೆಳೆಸಬಹುದು. ಈಗ ನಾವು ಕೀಟಗಳು ಮತ್ತು ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಕೀಟಗಳೆಂದರೆ ಕಾಂಡ ಕೊರಕ ನೊಣ ಹಾಗೂ ಎಲೆ ತಿನ್ನುವ ಹುಳು ಮುಖ್ಯವಾದ ಕೀಟಗಳು. ಇವುಗಳನ್ನು ನಿರ್ವಹಣೆಗೆ Chlorpyrifos 20 EC ಅಂಡ್ Quinolophos 25 EC 2 ml ಅಂದರೆ 2 ml 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಲ್ಲಿ ಬರುವ ಮುಖ್ಯ ರೋಗಗಳೆಂದರೆ ತುಕ್ಕು ರೋಗ, ಹಳದಿ ನಂಜು ರೋಗ, ಎಲೆ ಚುಕ್ಕೆ ರೋಗ. ತುಕ್ಕು ರೋಗ, ಇದಕ್ಕೆ ಎಕ್ಸೋಗಾನಲ್ ಅನ್ನೋ ಒಂದು ಕೆಮಿಕಲ್ ಅನ್ನು 1 ml 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಅದೇ ರೀತಿ ಹಳದಿ ನಂಜು ರೋಗಕ್ಕೆ ಡೈಮಿಥೋಯೇಟ್ 1.7 ml ಕೆಮಿಕಲ್ ಅನ್ನು ಬೆರೆಸಿ ಸಿಂಪಡಿಸಬೇಕು. ಎಲೆ ಚಿಕ್ಕ ರೋಗಕ್ಕೆ ಡೈನೆಬ್, ಇದನ್ನು 2 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಿಸಬೇಕು. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ.